ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಕುಮಟಾ ತಾಲೂಕು ಬಾವಿಕೊಡ್ಲದ ಮಾಣೇಶ್ವರ್ ನಾಗೇಶ್ ಗೌಡ ಹಾಗೂ ದೇವು ಶಿವಗೌಡ ಇವರೊಂದಿಗೆ ಸಂದರ್ಶನ ಕೇಳುವಿರಿ. ತದನಂತರ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ರಾಷ್ಟೀಯ ಆಹಾರ ಭದ್ರತಾ ಮಿಷನ್ ಕುರಿತು ಮಾಹಿತಿ ನೀಡುತ್ತಾರೆ. ಸಿರಿಸಿಯ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ತಜ್ಞರಾದ ಡಾ ಶಿವಶಂಕರ ಮೂರ್ತಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಬೀಜು ಪಕ್ಷಿಯೋ ಬಚಾ ಲೇತೇ ಘಾತಕ ರಸಾಯನೋ ಕೈಸೆ ಬಚಾ ಮತಲಬ್ ದೇಖ್ ಬೇಟಾ ತೂ ಜೊ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭೀ ಡಾಲೆ ಸಬ್ ನಹೀ ಆಜ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है परंपरागत खेती. कृषि अनुभव कुमटा तालूकु बाविकोडलद माणेश्वर नागेश गौड़ हागू देवु शिवगौड़ इवरोंदिगे संदर्शन. नम जोतेयल्लि ಮಾಣೇಶ್ವರ್ ನಾಗೇಶ್ ಗೌಡ ಹಾಗೂ ದೇವು ಶಿವಗೌಡ ಇದ್ದಾರೆ. ಇವರು ಬಾವಿಕೊಡ್ಲು ಗ್ರಾಮದವರು. ಅವರು ತಮ್ಮ ಕೃಷಿಯ ಅನುಭವವನ್ನು ಹಂಚಿಕೊಳ್ತಾರೆ. ನಮಸ್ಕಾರ ಮಾಣೇಶ್ವರ್. ನಮಸ್ಕಾರ. ನಾವು ಮೊದಲೇ ಅದೇ ಹೇಳಿದ್ರಲ್ಲ, ತೊಂಡೆ ಚಪ್ರ ಎಲ್ಲ ಮಾಡ್ತೀವಿ ಅಂತೇಳಿ. ನಾವು ಮೊದಲೇ 10 ಚಪ್ರ ಹಿಂಗೆ ಮಾಡ್ತಿದ್ದು, ಉದ್ದ ಚಪ್ರ ಮಾಡ್ತಿದ್ವಿ ಸರ್, ಒಂದು 20 ಫುಟ ಉದ್ದ ಚಪ್ರ ಮಾಡ್ತಿದ್ವಿ. ಆದರೆ ನಾವು ಈ ಗಳ ಇತ್ತಲ್ಲ, ಆ ಗಳ ಹಿಂದೆ ಕಟ್ಕೊಂಡು ಮಾಡ್ತಿದ್ವಿ. ಒಂದು ಸ್ವಲ್ಪ ವರ್ಷ ಬಿಟ್ಟು ಮತ್ತೆ ಸರ್ಗಿ ಕೊಟ್ಕೊಂಡು ಚಪ್ರ ಹಾಕೊಂಡಿದ್ವಿ. ಮಾಡಿ ಮಾಡಿ ಅವಾಗ ಚಲೋ ಉತ್ಪನ್ನ ಬರ್ತಾ ಇತ್ತು ನನಗೆ. ಅಂದರೆ ನನಗೆ ಒಂದು 10 ಚಪ್ರಕ್ಕೆ ಸರಣ ಒಂದು 15 ಕೋರೆ ತೊಂಡೆಕಾಯಿ ಸಿಕ್ತು. ಅವಾಗ 15 ಕೋರೆ ಸಿಕ್ಕು. ಈಗ ತೊಂಡೆಕಾಯಿ ಚಪ್ರ ಬಿಟ್ಟು ನಾನು ಒಂದು ಸುಮಾರು ಒಂದು 15 ವರ್ಷ ಆಯಿತು. ಅವಾಗ ಎಂತಕಂದ್ರೆ ಬರ್ತಾಯಿತ್ತಂದ್ರೆ ಅವಾಗಷ್ಟು ಬೆಳೆ ತೆಗಿತಿದ್ದೆ ನಾನು. ಅಂದ್ರೆ ಅವಾಗ ಮದ್ದು ಹೊಡಿಯೋದು ಹೆಚ್ಚು ಹೊಡಿಯೋದಿಲ್ಲ ಇತ್ತು, ಜಾಸ್ತಿನೇ ಬರ್ತಿತ್ತು ತೊಂಡೆಕಾಯಿ ಇಳುವರಿನ. ಅಂದ್ರೆ ಈ ಕಡೆಗೆ ಕಡಿಮೆ ಕಡಿಮೆ ಆಗ್ತಾ ಒಂದು 10 ಕೋರೆ ಸಿಗುತ್ತು, ಒಂದು ವರ್ಷ 5 ಕೋರೆ ಸಿಕ್ತು, ಹಂಗೆ 1-2-3 ಕೋರೆ ಸಿಕ್ತು. ಆ ಕಡೆಗೆ ತೊಂಡೆ ಸಪ್ರನ್ನೇ ಮಾಡೋದು ಬಿಟ್ಬಿಟ್ಟೆ ನಾನು. ಈಗ ಮತ್ತೆ ಈಗ ನಾವು ಶೇಂಗಾ ಇದ್ದು ಹಾಕ್ತಿವಿ ನಾವು. ಈಗ ಮತ್ತೆ ನಾವೀಗ ಪಾಲನ ಗದ್ದೆ ಮಾಡ್ತೀವಿ ಸರ್. ಈಗ ಹಿಂಗೆ ಬೇರೆಯವ್ರ ಗದ್ದೆ ಈ ನೈಕರದಲ್ಲೇ ಇರ್ತದಲ್ಲ, ಅವ್ರ ಗದ್ದೆನೇ ಪಾಲನದು ಮಾಡ್ತೀವಿ, ನಮ್ದು ಸ್ವಂತದ್ದು ಮಾಡ್ತೀವಿ ನಾವು. ಅವ್ರಿಗೆ ಪಾಲನೆ ಮಾಡಿ. ಈಗ ನಮ್ಗೆ ಅಂದ್ರೆ ಹಿಂಗೆ ಪಾಲನೆ ಮಾಡಿದ್ರೆ ಏನಾದ್ರೂ ಸಿಕ್ತಿತ್ತು ನಮ್ಗೆ. ಈಗ ಮೊದ್ಲೆಲ್ಲ ಒಂದ್ ಎರಡ್ ಮೂರು ವರ್ಷ ಹಿಂದೆಲ್ಲ ಬೀಜ ಎಲ್ಲ ತಂದ್ಕೊಂಡು ಶೇಂಗಾ ಬೀಜ ಎಲ್ಲ ತುಟ್ಟಿ ಆದ್ರೂ ನಮ್ಗೆ ಸಿಕ್ತಿತ್ತು. ಆದ್ರೆ ಈಗೀಗ ಸ್ವಲ್ಪ ಅಂದ್ರೆ ಈ ವರ್ಷ ಅಂತೂ ನನಗೆ ಏನೂ ಇಲ್ಲ ಶೇಂಗಾದಲ್ಲಿ. ಯಾಕಂದ್ರೆ ಶೇಂಗಾ ಬಿಟ್ಟಿದೆ ಕೂಡ, ಆದ್ರೆ ಸ್ವಲ್ಪ ಅಗ್ರ ಬಂದಿದೆ ಶೇಂಗಾ. ಅಷ್ಟು ಇದಾಗ್ಲಿಲ್ಲ. ಮತ್ ನೀರೆಲ್ಲ ಗನ್ನ ಹಾಕ್ತೀವಿ ನಾವು ಈ ಪಾಲನ ಗದ್ದೆಗೆ ಮಾಡಿಕೊಂಡ್ರು, ನಮ್ಗೆ ಸ್ವಲ್ಪ ಲಾಭನೇ ಇತ್ತು. ಅಂದ್ರೆ ಈಗ ಈ ವರ್ಷ ಮತ್ತೆ ಈ ಚಿಮಣೆಣ್ಣೆ ಖರ್ಚಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಈಗ ನಾವು ಚಿಮಣೆಣ್ಣೆ ಹಾಕ್ತೀವಿ ಪಂಪು, ಅಂದ್ರೆ ನೆಲದಲ್ಲಿ ಬೋರ್ ಹೊಡೆದು ಈ ಸೀಮೆಣ್ಣೆ ಪಂಪ್ ಇದೆಲ್ಲ ಅದನ್ನ ತಗೊಂಡು ನೀರು ಹಾಕ್ತೀವಿ. ಆದ್ರೆ ಈಗ ನಮ್ಗೆ ಸ್ವಲ್ಪ ಲಾಸ್ ಆಗ್ತಾ ಇದೆ. ಖರ್ಚು ಜಾಸ್ತಿ ಆಗ್ತಾ ಇದೆ. ಮತ್ತೆ ನಾವೀಗ ಶೇಂಗಾ ಕೀಳುವಾಗ ಆಳಿಗೆ ಕೊಡ್ಬೇಕು ಸರ್, ಮತ್ತೆ ತರಿಯುವಾಗ ಆಳಿಗೆ ಕೊಡ್ಬೇಕು. ತಗೊಂಡು ನಮ್ದು ರೋಡ್ ಹತ್ರ ಮನೆ ಎಲ್ಲ, ಬೇರೆ ಕಡೆಯಿಂದ ಹೊತ್ಕೊಂಡು ಹೋಗ್ಲಿ ಕೊಡ್ಲಿಕ್ಕೆ ಆಳು ಕೊಡ್ಬೇಕು, ಅದಕ್ಕೆ ಮತ್ತೆ ಗಾಡಿ ಬಾಡಿಗೆ ಕೊಡ್ಬೇಕು. ಹಾಗಾಗಿ ನಮ್ಗೆ ಸ್ವಲ್ಪ ಲಾಸ್ ಆಗ್ತಾ ಇದೆ ಸರ್. ಮೊದ್ಲೇ ಗಾಡಿ ಬಾಡಿಗೆ ಕೊಟ್ಟರು ಲಾಸ್ ಆಗ್ತಾ ಇರೋದಿಲ್ಲ, ಇತ್ತು ಸ್ವಲ್ಪ ಹಿಂಗೆ ಸಿಕ್ತಿತ್ತು ನಮ್ಗೆ ಲಾಭ. ಈಗ ನಾವು ಅಲ್ಲಿಂದ ಬೀಜ ತರುವಾಗ 6,000 ಕೊಟ್ರೆ, ಈಗ ನಮ್ಗೆ ಕ್ವಿಂಟಲ್ ಲೆಕ್ಕದಲ್ಲಿ ತಗೊಳ್ಳುವಾಗ ಅವ್ರು 3,000 ಮೇಲೆ ಕಳಿಕೆ ಮಾಡ್ತಾರೆ. ತಗೊಳ್ಬೇಕು ದಲ್ಲಾಳಿಗಳು, ಇಲ್ಲಿ ದಲ್ಲಾಳಿಗಳು ಇದ್ದಾರೆ. ಹಿಂಗೆ ಬೇರೆ ಕಡೆ ಹೊರಗಿನಿಂದ ನಾವು ಕೊಡೋದಿಲ್ಲ, ಇಲ್ಲಿ ನಾವು ಈ ಕಡೆಯಿಂದ ದಲ್ಲಾಳಿಗಳು ಮಾಡ್ತಾರಲ್ಲ, ಅವರೇ ನಮಗೆ ಜಾಸ್ತಿ ದುಡ್ಡು ಕೊಡೋದಿಲ್ಲ. ಹೀಗೆ ಅವ್ರು ಎಲ್ಲಿ ಮಾರಾಟ ಮಾಡ್ತಾರೆ? ಅವರು ಹೊರಗೆ ಕಳಿಸ್ತಾರೆ ಸರ್. ಅವ್ರಿಗೆ ಲಾಭ ಇದೆ, ಅಂದರೆ ನಮ್ಗೆ ಬೆಳೆದವರಿಗೆ ಸಿಗುವುದಿಲ್ಲ ಅಷ್ಟೇ. ಅವ್ರಿಗೆ ಹೇಗೆ ಲಾಭ? ಅವರಿಗೆ ಅಂದರೆ ನಾವು ಈಗ ಇದು ಮಾಡಿ ಕೊಡ್ತೀವಲ್ಲ, ಶೇಂಗಾ ಕೊಡ್ತೀವಿ, ಶೇಂಗಾಕ್ಕೆ ಅವ್ರಿಗೆಲ್ಲ 6,000 ಇದ್ರೆ ನಮ್ಗೆ 3,000 ಆಗ್ತಾರೆ, 3,000 ರೇಟ್ ಮಾಡಿಕೊಡ್ತಾರೆ. ಹೀಗೆ ಅವ್ರಿಗೆ ಜಾಸ್ತಿ ಸಿಕ್ಬಿಡ್ತದೆ. ನಿಮ್ಗೆ ಇಷ್ಟೆಲ್ಲ ಖರ್ಚು ಮಾಡ್ತೀವಿ, ನಮ್ಗೆ ಲಾಭನೇ ಆಗಲ್ಲ, ಒಂದು ಸ್ವಲ್ಪ ಜಾಸ್ತಿ ಕೊಡ್ರಿ ಅಂತ ಕೇಳಲ್ಲ ನೀವು? ಹಾಗೆ ಹೇಳ್ತೀವಿ ನಾವು, ಆದರೆ ಅವ್ರು ನಮ್ಗೆ ಕೊಡೋಕ್ಕಾಗು. ಹಿಂಗೆ ಅವ್ರ ರೇಟು ಅಲ್ಲಿ ಅಷ್ಟೇ ಇದೆ ಅಂತೇಳಿ ನಮ್ಗೆ ಇದು ಮಾಡಿಬಿಡ್ತಾರೆ, ನಮಗೂ ಅಲ್ಲಿ ಏನೂ ಸಿಗೋದಿಲ್ಲ ಅಂತ ನಮ್ಮ ಹತ್ರ ಹೇಳ್ತಾರೆ ಅವರು. ರೈತರಿಗೂ ಇಲ್ಲ, ಮಾರಾಟಗಾರರಿಗೂ ಇಲ್ಲ, ಕೊಂಡುಕೊಳ್ಳೋರಿಗೂ ಇಲ್ಲ ಅಂದ್ರೆ ಎಲ್ಲಿ ಹೋಗ್ತಾ ಇದೆ? ಅದು ಅವರು ಹಾಗೆ ಹೇಳ್ತಾರೆ ಸರ್. ಅವರು ನಾವು ಬೆಳಿತೀವಿ ನೋಡಿ ಸರ್, ನಾವೀಗ ಒಂದು ಏನಾದರೂ ಹಿಂಗೆ ಭತ್ತ ಬೆಳೆಯೋದಾದ್ರೂ ಭತ್ತ ತರುವಾಗ ನಮಗೆ ಕೃಷಿಯಿಂದನೇ ಅಷ್ಟು ರೇಟ್ ಹಾಕೊಡ್ತಾರೆ. ನಾವು ಈಗ 750 ರೂಪಾಯಿ ಇದೆ ನೋಡಿ, ನಾವು ಕ್ಯಾಶ್ ಕೊಟ್ಟು ತರೋದ್ರೆ ಚೀಲ ಭತ್ತ. ನಾವೀಗ ಒಂದು ಕೆಜಿಗೆ ಭತ್ತ ಮಾರಬೇಕಂದ್ರೆ ನಮಗೆ ರೇಟ್ ಕೊಡೋದಿಲ್ಲ, 11 ರೂಪಾಯಿ 10 ರೂಪಾಯಿ 9 ರೂಪಾಯಿ ಇಟ್ಕೊ ಕೊಡ್ತಾರೆ. ಅವಾಗ ನಮಗೆಲ್ಲಿಂದ ಲಾಭ ಬರಬೇಕು ಸರ್? ಅದು ಮಳೆ ವಾತಾವರಣ ಬಂದು ಮಳೆ ಹಚ್ಚಿಬಿಟ್ರೆ ಹುಲ್ಲು ಹೋಯ್ತು, ಭತ್ತನೂ ಹೋಯ್ತು ಸರ್. ಈಗ ಈಗ ಹೋದ ಸಲನೂ ಹಾಗೆ ಇತ್ತು, ಸ್ವಲ್ಪ ಹುಲ್ಲು ಭತ್ತ ಎಲ್ಲ ಸ್ವಲ್ಪ ನೀರಲ್ಲಿ ಬಿದ್ದು ಸುಮಾರು ಬೆಳೆ ಹಾಳಾಗ್ಬಿಡ್ತು. ನಮ್ದು ಗದ್ದೆಲು ಹುಟ್ಟು ಬಂದದ್ದು ಇದೆ ಸರ್, ಮಳಕ್ಕೆ ಬಂದ್ಬಿಡ್ತು. ನಾನು ಮೊದಲೇ ಒಷ್ಟಿಗೆ ಸಣ್ಣಕ್ಕಿದ್ದಾವಾಗಿಂದ ನಾವೆಲ್ಲ ಕೂಡು ಕುಟುಂಬ ಅಂತ ಹೇಳ್ತಿತ್ತು. ನಾವಂದ್ರೆ ಒಷ್ಟಿಗೆ ಇರ್ತಿದ್ವಿ ಅಲ್ಲ, ನಮ್ಮ ಅಣ್ಣ ತಮ್ಮದಿರು ಎಲ್ಲ ಕೂಡಿ ಒಟ್ಟಿಗೆ ಬೆಳೆ ಬೆಳೆಯೋದು. ಅದು ನಮಗೆ ಜಮೀನೆಲ್ಲ ಆವಾಗ ಸ್ವಲ್ಪ ಕಡಿಮೆನೇ ನಮ್ಮ ಇಲ್ಲಿ ಈ ಕಡೆ ಅಲ್ಲವ, ಅಲ್ಲಿ ಹೊರಗಿದ್ದಂಥ ಅಷ್ಟು ಜಮೀನಿಲ್ಲ. ಆದರೂ ಒಟ್ಟಿಗೆ ಇದ್ದುಕೊಂಡು ಕೂಡು ಕುಟುಂಬದಲ್ಲಿ ಬೆಳೆ ಬೆಳೆದಿದ್ವಿ, ಉತ್ತಮವಾದಂಥ ಬೆಳೆ ತೆಗೀತಿದ್ವಿ. ಮನೆಯಲ್ಲಿ ಒಂದು ಆರ್ಥಿಕ ತೊಂದರೆ ಇರ್ತಿತ್ತು, ಒಂದು ಊಟದ್ದಾಗಲಿ ಅಥವಾ ಏನಾದರೂ ಉಡುಪು ತೊಡಪು ಇರುವುದು ತೊಡುವಂಥದ್ದು ಇವೆಲ್ಲ ಸಮಸ್ಯೆಗಳಿರ್ತಿದ್ದು. ಆದರೂ ನಾವು ಒಟ್ಟಿಗೆ ಇರೋದ್ರಿಂದ ಒಂಥರ ಖುಷಿಯಲ್ಲಿ ಜೀವನವನ್ನು ಸಾಗು ಮಾಡ್ಕೊಂತ ಬರ್ತಾ ಇದ್ವಿ ಆವಾಗ. ಇವಾಗೆಲ್ಲ ನಾವು ದೊಡ್ಡಾದ್ವಿ, ನಮ್ಮ ತಮ್ಮದಿರೆಲ್ಲ ಬೇರೆ ಬೇರೆ ಆಗಿ ಈಗ ನಮ್ಮ ಹಿಡುವಳಿನೂ ಕೂಡ ಸ್ವಲ್ಪ ಸಣ್ಣ ಆಗದೆ, ಆದರೂ ಕೂಡ ನಾವೀಗ ಬೆಳೆಯನ್ನು ಮಾಡ್ತೀವಿ, ಶೇಂಗಾ ಬೆಳಿತೀವಿ, ಭತ್ತ ಬೆಳಿತೀವಿ, ಇನ್ನು ತರಕಾರಿ ಈ ಥರದೆಲ್ಲ ಬೆಳೆಯನ್ನು ನಾವೀಗ ತೆಗಿತೀವಿ, ಉತ್ತಮ ಬೆಳೆ ಬೆಳಿತೀವಿ. ಈಗ ಅವರು ಹೇಳಿದ ಹಾಗೆ ಒಂದು ಗೊಬ್ಬರ ತರಬೇಕಾ, ನಾವು ಮುಂದೆ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಉಳ್ಕೊಂಡು ಮಾಡಿಕೊಂಡು ತರ್ಕೊಂಡು ಬರ್ತಿದ್ವಿ. ಉತ್ತಮವಾದಂಥ ಬೇರೆ ಬೇರೆ ಮರದ ಎಲೆಗಳನ್ನು ಸಂಗ್ರಹ ಮಾಡಿ ತಂದುಕೊಂಡು ಇಲ್ಲಿ ಕೊಟ್ಟಿಗೆ ಹಾಕಿ ಅದಕ್ಕೆ ಬೇಕಾದಂಥ ಗುಂಡಿಯನ್ನು ಮಾಡಿಕೊಂಡು ನಮಗೆ ಪ್ರಮಾಣದಲ್ಲಿ ಬೇಕು ಅದಕ್ಕೆ ಆ ಒಂದು ಗುಂಡಿಯನ್ನು ತಯಾರು ಮಾಡಿ ಗೊಬ್ಬರವನ್ನು ತಯಾರು ಅದನ್ನು ಬೆಳೆಗಳಿಗೆ ಕೊಡುವಂಥದ್ದು. ಅಂದರೆ ನಾವು ಎಷ್ಟು ನಮ್ಮ ಜಮೀನಿದೆ ನೋಡಿ, ಎಷ್ಟೆಷ್ಟು ಬುಟ್ಟಿಯೆಲ್ಲ ಒಂದು ಜಾಗಕ್ಕೆ ಬೇಕಾಗ್ತದೆ ನೋಡು. ಬೆಳೆ ಬೆಳೆಬೇಕಾದ್ರೆ ಭತ್ತ ಬೆಳೆಬೇಕಾದ್ರೆ ಇಂಥ ಪ್ರಮಾಣದಲ್ಲಿ ಅದಕ್ಕೆ ಗೊಬ್ಬರವನ್ನು ಹಾಕಬೇಕು ಹೇಳಿ ಮಾಡಿಕೊಂಡು ಆವಾಗ ಅದಕ್ಕೆ ಗೊಬ್ಬರ ಕೊಟ್ಟು ಮತ್ತೆ ಉಳುಮೆ ಮಾಡ್ತಿದ್ವಿ ಮೊದಲು. ಈಗೆಲ್ಲ ಯಾಂತ್ರಿಕ ಮಿಷಿನ್ ಬಂದದೆ ಈಗ ಅಷ್ಟು ಅನುಕೂಲ ಆಗದೆ, ಆದರೂ ಆವಾಗ ನಾವು ಒಂದು ಅನುಭವ ಅಂತ ಕೇಳಿದ್ವಿ. ಒಟ್ಟಿಗೆ ನಾವು ಬೆಳೆಯನ್ನು ಬೆಳೆಬಂದು ಒಟ್ಟಿಗೆ ಹೋಗಿ ಗದ್ದೆಯಲ್ಲಿ ಕೆಲಸ ಮಾಡುವುದು, ಅಲ್ಲಿ ಹೋಗಿ ಏನು ಸಾ ತಿಂಡಿಯನ್ನು ಅಲ್ಲಿಗೆ ತಗೊಂಡು ಹೋಗಿ ಬುತ್ತಿಯನ್ನು ತಗೊಂಡೋಗಿ ಅಲ್ಲಿ ಕುಳಿತುಕೊಂಡು ತಿನ್ನುವಂಥದ್ದು, ಅವಾಗೆಲ್ಲ ತುಂಬ ಒಂದು ರೀತಿಯಾದಂಥ ಖುಷಿ ಇರ್ತಿತ್ತು. ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದಂಥ ಪರಿಸ್ಥಿತಿ, ಶಾಲೆಯನ್ನ ಕಲಿಯುವುದು ಕೂಡ ಬಹಳ ಕಷ್ಟ ಆಗ್ತಿತ್ತು. ಆದ್ರೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಒಂದ್ ನಾಲ್ಕೈದನೇ ತರಗತಿಯನ್ನು ಮಾಡಿಕೊಂಡು ನೀವು ಹೋಗಿದ್ರೆ ಅವಾಗ ಕಲೆಕ್ಟ್ ಮಾಡ್ಲಿಕ್ಕೆ ನಾವು ಹೋಗ್ತಿದ್ವಿ. ಆವಾಗ ಅಲ್ಲಿ ಉಳ್ಕೊಂಡದ್ದು ಕಡಿಮೆ, ನಾವು ಹೀಗೆ ಒಂದ್ ದಿವಸಕ್ಕೆ ಹೋಗಿ ಅಂದ್ರೆ ಈಗ ನಾವು ಒಂದ್ 10-15 ವರ್ಷದ ಮೊದಲಿಂದ ಹೋಗ್ತಿದ್ವಿ. ಅಲ್ಲಿಂದ ತಕೊಂಡು ಬಂದ್ಕೊಂಡು ಗಾಡಿ ಮೇಲೆ ಒಂದ್ 5-6 ಮಂದಿ ಕೂಡ್ಕೊಂಡು ಹೋಗಿ ತಕೊಂಡು ಬಂದು ಸಂಗ್ರಹ ಮಾಡ್ಕೊಂಡು ತಂದು ಹಾಕೋ ಗೋಡೆ ಹಾಕೊಳ್ತಿದ್ವಿ. ಅಂದ್ರೆ ಮಳೆಗಾಲ ದಿವಸಿಗೆ ಬೇಕಾಗ್ತದೆ ನಮ್ಗೆ. ಈ ಬೇಸಿಗೆ ಕಾಲಕ್ಕೆ ಹೇಗೋ ನಡೀತದೆ, ಮಳೆಗಾಲ ದಿವಸಿಗೆ ದನಿಗೆ ಅಂದ್ರೆ ರಾಡಿ ಮಾಡ್ಕೊಳ್ತೀವ ನಾವು. ಆವಾಗ ಅವರು ಕಾಲು ಬುಡಕ್ಕೆ ಹರಿಕೊಂಡು ಹಾಕ್ಲಿಕ್ಕೆ ಗೊಬ್ಬರ ಮಾಡ್ಲಿಕ್ಕೆ, ನಂತರ ಅದನ್ನು ತೆಗೆದು ಗುಂಡಿಗೆ ಹಾಕ್ಬೋದು. 3-4 ತಿಂಗಳಕ್ಕೂ ಬೆಳೆ ಬೆಳಿತೀವಲ್ಲ, ಆವಾಗ ಇಷ್ಟು ಪ್ರಮಾಣದಲ್ಲಿ ಅದಕ್ಕೆ ಬೇಕು ಅಂತ ನೋಡಿ ಹಾಕೊಂಡು ಬಾಕಿದ್ದನ್ನ ತರಕಾರಿ ಬೆಳೆಗಳಿಗೆ ಉಪಯೋಗ ಮಾಡ್ಕೊಳ್ತಿದ್ವಿ. ಈ ರೀತಿಯಾಗಿ ಮಾಡಿಕೊಂಡು ಸಾಗು ಮಾಡ್ತಾ ಇದ್ವಿ. ಉತ್ತಮ ಬೆಳೆ ಬರ್ತಿತ್ತು ಆವಾಗ. ಇವಾಗೆಲ್ಲ ಬೆಳೆ ರಾಸಾಯನಿಕ ಗೊಬ್ಬರ ಬಳಕೆ ಮಾಡುವುದರಿಂದ ಸ್ವಲ್ಪ ಬೆಳೆ ಇಳುವರಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಮಣ್ಣಿನ ಒಂದು ಫಲವತ್ತತೆ ಏನು ಕಡಿಮೆ ಆಗ್ತಾ ಇದೆ ಈ ರಾಸಾಯನಿಕ ಗೊಬ್ಬರ ಬಳಕೆಯಿಂದಾಗಿ. ಇದರಿಂದ ಇಳುವರಿ ಈ ಸಲ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಅಂದ್ರೆ ನಾವು ಆವಾಗ ಒಟ್ಟಿಗೆ ಬೆಳೆಯುವುದಕ್ಕಿಂತ ಇವಾಗ ನಾವು ಬೆಳೆಗೆ ಹೋಲಿಸಿದ್ರೆ ಅದು ಇಳುವರಿ ಸ್ವಲ್ಪ ಕಡಿಮೆ ಅಂತ ನಮ್ಗೆ ಅನಿಸ್ತಾ ಇದೆ. ಅಂದ್ರೆ ಗೊಬ್ಬರ ಅದೇ, ಮಣ್ಣು ಅದೇ, ನೀವು ಮಾಡುವಂತ ಪದ್ಧತಿನೂ ಅದೇ, ಇಳುವರಿ ಕಡಿಮೆ ಆಗ್ತಾ ಇದೆ. ಯಾಕೆ? ಯಾಕಂದ್ರೆ ನಾವೀಗ ರಾಸಾಯನಿಕ ಗೊಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುದ್ರಿಂದ ಏನ ತೊಂದರೆ ಆಗ್ತದೆ ಅಂತ. ರಾಸಾಯನಿಕ ಗೊಬ್ಬರ ಬಳಸ್ತಾ ಇದ್ರಿ? ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿದ್ದೇವೆ. ಅಂದ್ರೆ ನಮ್ಗೀಗ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಅಷ್ಟೊಂದು ಪೂರೈಸಿಕೊಳ್ಳಲಿಕ್ಕೆ ಆಗುದಿಲ್ಲ ನಾವು ಇಂಥ ಗೊಬ್ಬರವನ್ನು. ಅಂದ್ರೆ ನಾವೀಗ ಬೆಟ್ಟಕ್ಕೆ ಹೋಗಿ ತರುವುದೆಲ್ಲ ಕಡಿಮೆ ಆಯ್ತಲ್ಲ, ಆವಾಗ ನಾವು ಈಗ ರಾಸಾಯನಿಕ ಗೊಬ್ಬರವನ್ನೇ ಸ್ವಲ್ಪ ಜಾಸ್ತಿಯಾಗಿ ಉಪಯೋಗಿಸೋದ್ರಿಂದ ಅದರಿಂದ ಮತ್ತೆ ಈ ಕೀಟ ಬಾಧೆ ಅದಿದು ರೋಗ ರುಜಿನಗಳು ಕಾಟ ಬರ್ತಾ ಇದ್ರಿಂದ ಇಳುವರಿ ಸ್ವಲ್ಪ ಕಡಿಮೆ ಆಗ್ತಾ ಬಂದದೆ. ಮುಖ್ಯ ಬೆಳೆಗಳು ಯಾವ ನಿಮ್ಮ? ಮುಖ್ಯವಾಗಿ ನಾವು ಇವಾಗ ಶೇಂಗಾ ಆಯ್ತು, ಈಗ ಇನ್ನು ಮುಂಗಾರಿನಲ್ಲಿ ಭತ್ತ ಬೆಳೀತಿದ್ದೇವೆ. ಭತ್ತ ಬೆಳಿಬೇಕಾದ್ರೆ ಫಸ್ಟ್ ಉಳುಮೆ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ನೀರನ್ನು ಭೂಮಿಯನ್ನು ಒಂಥರ ಹದ ಮಾಡ್ಕೊಳ್ಳುವಂತ ಹೇಳ್ತಾರೆ. ಭೂಮಿ ಕಾಯ್ಬೇಕು ಹೇಳಿ ಅಂದ್ರೆ ಉತ್ತಮ ಬೆಳೆ ಬೆಳೀಲಿಕ್ಕೆ ಚಲೋ ಆಗ್ತದೆ ಅಂದ್ಕೊಂಡು 2-3 ಸಲ ಉಳುಮೆ ಮಾಡ್ಕೊಳ್ತೇವೆ. ಉಳುಮೆ ಮಾಡ್ಕೊಂಡ ನಂತರ ಅದಕ್ಕೆ ಗೊಬ್ಬರವನ್ನು ಸೇರಿಸುವಂಥದ್ದು, ಕೊಟ್ಟಿಗೆ ಗೊಬ್ಬರವನ್ನು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅದಕ್ಕೆ ಹೇಳಿ ಮಾಡ್ಕೊಳ್ಳುವಂಥದ್ದು. ಹಾಗೆ ಬೀಜವನ್ನು ನಾವು ಒಂದೊಂದ್ಸಲ ನಮಗೆ ಕೃಷಿ ಕೇಂದ್ರದಿಂದ ತಗೊಂಡು ಬರ್ತೇವೆ. ಆದರೆ ಮೊದಲೆಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ ನಾವು ಬೀಜವನ್ನು ನಾವೇ ಸಂಗ್ರಹ ಮಾಡಿಟ್ಕೊಳ್ತಿದ್ವಿ. ನಮಗೆ ಮುಂದಿನ ಒಂದು ಬಿತ್ತನೆಗೆ ಬೇಕು ಹೇಳಿ ಅದನ್ನು ಯಾವ ರೀತಿಯಾಗಿ ಇಳಿ ಮತ್ತು ಹೆಗ್ಗಣಗಳು ಕಿಟ್ಟದಿರುವ ಹಾಗೆ, ಕ್ರಿಮಿಕೀಟಗಳು ಅದನ್ನು ಮುಟ್ಟದಿರುವ ಹಾಗೆ ಅದನ್ನು ಒಂದು ಹುಲ್ಲನಲ್ಲಿ ಕಟ್ಟಿ ಏನೋ ಒಂಥರ ಮಾಡಿ ಇಟ್ಕೊಳ್ತಿದ್ವಿ. ಅಂದ್ರೆ ಅದು ಹಾಳಾಗಬಾರ್ದು ಹೇಳಿ ಮುಂದಿನ ಬಿತ್ತನೆಗೆ ಅದು ಬೇಕು ಹೇಳಿ. ಈಗೆಲ್ಲ ಆ ಪದ್ಧತಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕಂದ್ರೆ ನಮ್ಗೆ ಈಗ ಕೃಷಿ ಕೇಂದ್ರದಲ್ಲಿ ಸಿಗ್ತದೆ ಅಂತ ಹೇಳಿ ಅದನ್ನ ಇಟ್ಕೊಳ್ಳೋದು ಈಗ ಬಿಡ್ತಾ ಇದ್ದಾರೆ. ಈಗ ಹಾಗೆ ಮತ್ತೆ ನೀರನ್ನು ಗುಂಡಿಗಳನ್ನು ಮಾಡ್ಕೊಳ್ತಿದ್ವಿ. ನೀರನ್ನ ನಾವು ಒಂದು ಬೆಳೆಗೆ ಉಪಯೋಗ ಮಾಡಿಕೊಳ್ಳೋದಕ್ಕಾಗಿ ಸಣ್ಣ ಸಣ್ಣ ಗುಂಡಿಗಳನ್ನು ಮಾಡಿ ಇವಾಗ ಅದೆಲ್ಲ ಕಡಿಮೆ ಆಗ್ತದೆ. ಈಗೆಲ್ಲ ಬೋರು ಬಂದು ಮಿಷಿನ್ನಿಂದ ನೀರೆತ್ತ ಹಾಕುವುದಕ್ಕೆ ಈ ರೀತಿಯಾಗಿ ಬೆಳೆಯನ್ನು ಮಾಡಿದ್ರೆ ಬೆಳೆ ಬೆಳೆಯುತ್ತೆ. ಅವಾಗಿನ ಭತ್ತಕ್ಕೂ ಈಗಿನ ಭತ್ತಕ್ಕೂ ಏನಾದರೂ ವ್ಯತ್ಯಾಸ ಇದೆ ಅಂತಾರೆ ನೀವು? ಅಂದ್ರೆ ಈಗ ಸರಣಿ ಅಷ್ಟು ಇದ್ದು ಬರುವುದಿಲ್ಲ ಬೆಳೆ. ಮಳೆಗಾಲ ಹಾಳು ಮಾಡ್ಬಿಡುತ್ತೆ. ನಾವು ಈಗ ಒಂದು ಬೇರೆ ಸಸಿ ಮಾಡ್ತೀವಲ್ಲ ಸರ್, ಅದನ್ನು ಮೊದಲೇ ಕೊಯ್ಯೋಕ್ಕಾಗುದಿಲ್ಲ, ಮಳೆ ಇರ್ತದೆ. ಅಂದ್ರೆ ಎಲ್ಲ ಬಿದ್ದು ಹಾಳಾಗ್ಬಿಡುವುದೇ. ಜಯಂದ ಮಾಡಿದ್ರು ಉಂಟಲ್ಲ, ಒಳ್ಳೆ ಇಳುವರಿ ಬರ್ತದೆ. ಹಳೆ ತಳಿಗಳು ಹೋಗ್ಬಿಟ್ಟು? ಹಳೆ ತಳಿಗಳು ಯಾವುದೂ ಇಲ್ಲ ಸರ್. ಈಗ ಇದು ಮಲ್ಸೂರಿ ದನಗಳ ಸಂಖ್ಯೆ, ದನಗಳ ಸಂಖ್ಯೆ ನಮ್ದು ಒಂದು 2 ಇದೆ ಕೋಣ, ಮತ್ತೆ ಒಂದು 4-5 5-6 ಇದೆ. 2 ಆಕಳು, 1 ಎಮ್ಮೆ ಕರ, 1 ಆಕಳ ಕರ, ಮತ್ತೆ 2 ಕೋಣಗಳಿದ್ದೀವಿ. ನಾನೇ ಹೂಡುದು ಎಲ್ಲ ಹೂಡು, ನಂದೇ ಗದ್ದೆಗೆಲ್ಲ ಪಾಲಿನ ಗದ್ದೆಗೆಲ್ಲ ಹೂಡುದು ನಾನೇ. ಅದೇ ಚಲೋ ಆಗ್ತದೆ ನನ್ಗೆ. ಟ್ಯಾಕ್ಟ್ರಿಲಿ ಹೂಡುದು ಕಡಿಮೆ ನಾನು. ನಂದ ಕೋಣಗಳು, ನಂದು ನೇಗಿಲೆಲ್ಲ ನಂದೇ ಇದೆ, ನಾನೇ ಹೂಡ್ತೀನಿ. ಚೆನ್ನಾಗಿ ಟ್ರ್ಯಾಕ್ಟರ್ಕ್ಕಿಂತ ಇದೆ, ಟ್ರ್ಯಾಕ್ಟರ್ಕ್ಕಿಂತ ಒಳ್ಳೆ ಆಗ್ತದೆ. ಕಂತ ಹೋಗ್ತದೆ ನೇಗಿಲದಲ್ಲಿ. ಟ್ರ್ಯಾಕ್ಟರ್ ಆದ್ರೆ ಮಣ್ಣೆಲ್ಲ ಒಂದೊಂದು ಕಡೆ ಸಪ್ರೇಟ್ ಮಾಡ್ತದೆ, ಇದಾಗಲ್ಲ. ಶೇಂಗಾ ಹಾಕ್ಲಿಕ್ಕೂ ಒಳ್ಳೆ ಆಗ್ತದೆ. ಈ ಟ್ರ್ಯಾಕ್ಟರ್ಲ್ಲಿ ಶೇಂಗಾ ಹಾಕ್ತಾರಂತಾರೆ, ಅದೆಲ್ಲ ಆಗುದಿಲ್ಲ. ಅದು ನೇಗಿಲದಿಂದನೇ ಶೇಂಗಾ ಬೀಜ ಹಾಕಿದ್ರೆ ಚಲೋ ಆಗ್ತದೆ. ರಾಶಿ ಮಾಡುವಾಗ ಮುಂಚೆ ಬಡಿತಿದ್ರು, ಈಗ ಮಷಿನ್ ಬಂದಿದೆಯೋ ಅಥವಾ ಬಡಿಯೋದು ಕೈಲಿ? ಈಗ ಕೈಯಲ್ಲೇ ತೆಗಿತೀವಿ. ಈಗ ನಾವು ಕೈಯಲ್ಲಿ ಈಗ ಶೇಂಗಾ ತೆಗೆಯುದಾದ್ರೆ ಎಷ್ಟು ಆಳಿಗೆ ದುಡ್ಡು? 300 ರೂಪಾಯಿ ಆಗದೆ ದಿನ. ಅದು ಲೇಡೀಸಿಗೆ ಮಾತ್ರ 300 ರೂಪಾಯಿ. ಜೆಂಟ್ಸಿಗೆ ಮತ್ತೆ ಜಾಸ್ತಿ ಆಗ್ತದೆ. ಜೆಂಟ್ಸ್ ಯಾರು ತೆರೆಯುವುದಿಲ್ಲ ಈಗ ಶೇಂಗಾ ತೆಗೆಯುದಿಲ್ಲ. ಚೀಲದ ಲೆಕ್ಕದಲ್ಲಿ ಕೊಡುವ ಅಂದ್ರೆ ಚೀಲದ ಲೆಕ್ಕದಲ್ಲಿ 230 ರೂಪಾಯಿ ಹಿಂಗೆ ಆಗಿದೆ. ಹಾಗಾಗಿ ಆಳ್ನಲ್ಲಿ ಭಯಂಕರ ತೊಂದರೆ ಆಗ್ತದೆ ಈ ಶೇಂಗಾ. ಅದು ತೆಗೀಲಿಕ್ಕೆ ಒಂದು ಚೀಲ ತೆಗಿಬೇಕಂದ್ರೆ ಒಂದ್ ದಿವಸ 2 ದಿವಸ ಹೋಗ್ತದೆ ಅವರಿಗೆ. ಒಂದ್ ದಿವಸ 1.5 ದಿವಸ ಲೆಕ್ಕ ಆಗ್ತದೆ ಒಂದ್ ಚೀಲ ಮಾಡ್ಬೇಕಂದ್ರೆ ಅವರಿಗೆ. ಆದ್ರೆ ಶೇಂಗದಲ್ಲಿ ಏನು ಸಿಗುದಿಲ್ಲ, ಈಗ ಮೊದಲು ನಂಗೆ ಸಿಗುದಿಲ್ಲ. ಈಗ ಏನ್ ಮಾಡ್ಬೋದು ಅಂದ್ರೆ, ಈಗ ಒಂದು 10-12 ರೈತರು ಇರ್ತಾರೆ, ಶೇಂಗಾ ಬೆಳೆಯವರೇ ಇರ್ತಾರೆ, ನಿಮ್ ಶೇಂಗಾ ಅವ್ರು ತೆರೆಯುದು, ಅವ್ರ ಶೇಂಗಾ ನೀವು ತೆರೆಯುದು, ಆ ತರದ್ದು ಈಗ ಮಾಡುದಿಲ್ಲ ಸರ್. ಮೊದಲನೇ ನಮ್ಮ ಮನೆಯವರು ನಿಮ್ಮ ಮನೆಗೆ ಹೋಗಿ ತೆರೆಯುತ್ತಿದ್ರು, ಇವ್ರ ಮನೆಯವ್ರು ಅವ್ರ ಮನೆ ತರದ್ ಮುಗಿಸ್ಕೊಂಡು ಅವ್ರದ್ ಮನೆ ಅವ್ರದ್ ಮನೆ ತರಿಸ್ಕೊಂಡು ಆ ತರದ ಮಾಡ್ತಿದ್ರು. ಈಗ ನಂದು ನಾ ಮಾಡ್ಕೊಳ್ಳೋದು, ನಂದು ನನ್ ಸ್ವಂತ ಮಾಡ್ಕೊಳ್ಳೋದು ತರ ಮಾಡ್ತಾರೆ. ಈಗ ಈಗ ಮೊದಲಿನ ತರ ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ಬೇಕು, ಇವ್ರ ಮನೆಗೆ ಹೋಗಿ ಕೆಲಸ ಮಾಡ್ಬೇಕು ಆ ತರ ಬುದ್ಧಿ ಈಗಿಲ್ಲ. ಅಂದ್ರೆ ನಮ್ದಷ್ಟೇ, ನಾವು ಅವ್ರದ್ದು ಬೇಕಾದ್ರೆ ಅವರು ಮಾಡ್ಕೊಳ್ಳಿ ಆ ತರ ಇದು ಹೇಳ್ತಾರೆ. ಈಗ ಒಂದು ಆಳು ಹುಡ್ಕೋದ್ರು 500 ರೂಪಾಯಿ ಕಡಿಮೆ ಯಾರು ಬರುದಿಲ್ಲ. ಒಂದು ಯಾಕೆ ಅದು ಸಹಕಾರ ಹೋಯ್ತು ಒಬ್ರಿಗೊಬ್ರು? ಅದು ಈಗ ಅಂದ್ರೆ ಮೊದಲಿನ ತರ ಯಾರು ಜನ ಇಲ್ಲ. ಏ ನನ್ನೊಂದು ಸ್ವಲ್ಪ ಊಡಾಕೊಂಡು ಹೋಗ ಅಂತ ಹೇಳ್ಕೊಂಡು ಆಯ್ತು ಕಡೆ ಬತ್ತಿ ಊಡಾಕೊಂಡು ಹೋಗ್ಬಿಟ್ಟ ಅವ, ಹೀಗಾಗಿತ್ತು. ಈಗ ಹಂಗಲ್ಲ, ನೀನ್ ದುಡ್ಡು ಕೊಟ್ಟರೆ ಮಾತ್ರ ಅವನು ಹುಡುಕ್ ಹೋಗ್ತಾನೆ, ಈಗ ಹುಡುಕ್ ಹೋಗುದಿಲ್ಲ. ಹೀಗೆ ಹಾಗೆ ಒಟ್ಟಿಗೆ ಕೆಲಸ ಮಾಡೋದು ಈಗ ಕಡಿಮೆ ಆಗ್ತಾ ಬಂದದೆ. ಅಂದ್ರೆ ಮೊದಲೇ ಹಾಗೆ ಆಗ್ತದೆ, ಸ್ವಲ್ಪ ಸಹಾಯ ಅಂತ ಮಾಡ್ತಿದ್ರು, ನಿಮ್ಮದು ನಿಮಗೆ ಹೋಗಿ ಮತ್ತೊಬ್ಬರಿಗೆ ಸಹಾಯ ಮಾಡುವುದು, ಮತ್ತೊಬ್ಬರದ್ದು ಏನಾದ್ರು ಮಳೆ ಬಂತಪ್ಪ ಜೋರೆ, ಒಂದು ಗದ್ದೆ ಕೊಯ್ಲಾಯ್ತು ಅಥವಾ ಮಳೆ ಬಂದವಾಗ ಒಟ್ಟು ಜನ ಹೋಗಿ ಒಂದು ಒಂದು ಹಾಕಿ ಗೋಣಿ ಹಾಕಿ ಬರ್ತಿದ್ರು. ಆವಾಗ ಈಗ ಅದೆಲ್ಲ ಏನೇನು ಮನಸ್ಸು ಕಡಿಮೆ ಆಗ್ತಾ ಬಂದದೆ. ಎಲ್ಲ ಒಟ್ಟಿಗೆ ಮಾಡುವಂಥದ್ದು ಅವ್ರವ್ರದ್ದು ಮಾಡ್ಕೊಂಡು ಅವ್ರವರೇ ಮಾಡ್ಕೊಂಡು ಉಳಿತಾರೆ ಈಗ. ಅವಾಗ ಯಾವ್ದೋ ಒಂದು ಮದುವೆ ಆಗ್ಲಿ ಅಥವಾ ಒಂದು ಶುಭ ಕಾರ್ಯ ಆಗ್ಲಿ ಎಲ್ಲರೂ ಕೂಡಿ ಚಪ್ರ ಹಾಕುದು. ಈಗ ಅದೇ ಮದುವೆ ಎಲ್ಲ ಆದವಾಗ ಎಲ್ಲ ಒಟ್ಟಿಗೆ ಹೋಗಿ ಮಾಡುವುದು, ಅವ್ರ ಮನೆಯಲ್ಲಿ 2 ದಿವಸ ಮೊದಲೇ ಹೋಗಿ ಕೆಲಸ ಮಾಡುವಂತದ್ದು, ಅಲ್ಲಿ ಏನೇನು ತೋರಣ ಹಾಕ್ಬೇಕು, ಅದು ಏನೇನು ಮಾಡ್ಬೇಕು ನೋಡಿ ಹೇಳಿ ಅಲ್ಲಿ. ಅದು ಈಗೂ ಪದ್ಧತಿ ನಡೀತಾ ಇದೆ, ಆದ್ರೆ ಸ್ವಲ್ಪ ಕಡಿಮೆ. ಮೊದಲ ತರ ಇಲ್ಲ, ಮೊದಲೇ 4 ದಿವಸ ಮೊದಲೇ ಅವ್ರ ಮನೆಗೆ ಹೋಗಿ ಅಲ್ಲಿ ಏನು ಸಂಗಾರ ಮಾಡುವುದು ಎಲ್ಲ ಮಾಡುವುದನ್ನು ಮಾಡ್ತಾ ಇದ್ರು. ಈಗೀಗ ಸ್ವಲ್ಪ ಕಡಿಮೆ, ಮದುವೆ ದಿವಸ ಹೋಗಿ ಮೊದಲೇ ಅವ್ರಿಗೆ ಏನು ಹಾರೈಸಬೇಕು ಅದನ್ನು ಮಾಡಿ ಬಂದು ಬಿಡ್ತಾರೆ. ಈಗ ಮಾಡ್ತಾ ಇದ್ದಾರೆ, ಆದ್ರೂ ಕೆಲವು ಜನ ಹೋಗುದು ಕಡಿಮೆ ಮಾಡ್ತಾರೆ, ಅವ್ರ ಕೆಲಸ ಅವ್ರಿಗೆ ಮಾಡ್ಕೊಂಡು ಹೋಗ್ತಾರೆ. ಈಗ ಇದೆಲ್ಲ ಟಿವಿ ಮತ್ತು ಮೊಬೈಲ್ ಬಂದ ಮೇಲೆ ಆಗಿದೆ. ಮೊಬೈಲ್ ಬರೋಕ್ಕಿಂತ ಮೊದಲನೇ ಆತರ ಚಂದ ಕೆಲಸ ಮಾಡ್ತಿದ್ರು. ಈಗ ಮೊಬೈಲ್ ಬಂದ ಕೂಡಲೇ ಎಲ್ಲರೂ ಒಂದೊಂದ್ ಕಡೆ ಮೊಬೈಲ್ ಇಟ್ಕೊಂಡು ಹೋಗ್ಬಿಡ್ತಾರೆ. ಮೊಬೈಲ್ ಇಟ್ಕೊಂಡು ಕುಳಿತು ಬಿಡ್ತಾರೆ. ಈಗೆಲ್ಲ ಶಾಲೆ ಮಕ್ಕಳು ಕೂಡ ಹಾಗೆ, ಒಂದು ಅಭ್ಯಾಸ ಮಾಡೋ ಪರೀಕ್ಷೆ ಟೈಮ್ ಅಂತ ಹೇಳಿದ್ರೆ ಇಲ್ಲ ಮೊಬೈಲ್ ಹಿಡ್ಕೊಳ್ಳೋದು ಕುಳಿತುಕೊಂಡು ಹೇಳಿದವಾಗ ಒಂದ್ಸಲ ಓದವಾಗ ಮಾಡ್ತಾರೆ, ಮತ್ತೆ ನಾವು ಕೆಲಸಕ್ಕೆ ಹೋಗ್ಬಿಟ್ರೆ ಇವರು ಮೊಬೈಲ್ ಹಿಡ್ಕೊಂತ ಕುಳಿತು ಬಿಡ್ತಾರೆ. ಮನೆ ಇದೇ ಪರಿಸ್ಥಿತಿ ಆಗೋದು, ಈಗ ಕಾಲನೇ ಎಲ್ಲ ಸೇಜ್ ಆಗೋದು ಮಕ್ಕಳು. ಸರ್ ನಾನು ಹೋದ್ರು ಸರ್, ನಾನು ಭತ್ತ ಮಾಡಿದ ನಂತರ ಶೇಂಗಾ ಮಾಡಿದೆ. ಶೇಂಗಾ ಮಾಡಿದ ನಂತರ ಕೆಂಬಡೆ ಹಾಕಿದ್ವಿ ಫುಲ್ ಒಂದು ಎಕರೆಯಷ್ಟು, ಅದು ಪಾಲನ ಗದ್ದೆಲಿ ಮಾಡಿದ್ದೆ. ಅನುಕೂಲ ಆಗದೆ ಎಲ್ಲ ಮಿಷಿನ್ ಬಂದ್ರಿಂದ, ಮತ್ತೆ ನಮಗೆ ಕೃಷಿ ಕೇಂದ್ರದವರು ಏನು ಮಾಹಿತಿಯನ್ನು ಕೊಡ್ತಾ ಇರುವುದರಿಂದ ಕಾಲಕಾಲಕ್ಕೆ ಬಂದು ನೀವು ಯಾವ ಬೆಳೆಗೆ ಯಾವ್ಯಾವ ರೀತಿ ಗೊಬ್ಬರವನ್ನು ಹಾಕಬೇಕು ಅಥವಾ ಆ ಮಣ್ಣು ಪರೀಕ್ಷೆ ಮಾಡುವುದು ಅಥವಾ ಇನ್ನೊಂದು ಪ್ರವಾಸಕ್ಕೆ ಕರ್ಕೊಂಡು ಹೋಗುವುದು, ಇಲ್ಲಿಂದ ಗಾಡಿ ಮೇಲೆ ಹೋಗಿ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಗೆ ಪ್ರವಾಸ ಕರ್ಕೊಂಡು ಹೋಗಿ ಅಲ್ಲಿ ಬೆಳೆ ಬೆಳೆವಂಥದ್ದನ್ನೆಲ್ಲ ಮಾಹಿತಿ ಕೊಟ್ಟು ನಾವು ಇದೇ ತರ ಈ ಭೂಮಿ ಮೇಲೆ ಬೆಳೆ ಬೆಳೆಯುವಂತ ಪದ್ಧತಿಯನ್ನು ಹೇಳಿಕೊಟ್ಟು ನಮಗೆ ತುಂಬಾ ನಮ್ಮ ಕೃಷಿ ಕೇಂದ್ರದವರು ಕೂಡ ತುಂಬಾ ಸಹಾಯವನ್ನು ಮಾಡ್ತಿದ್ದಾರೆ. ಕಾಲಕಾಲಕ್ಕೆ ಅಲ್ಲಿ ಬರುವಂತಹ ಬೀಜಗಳನ್ನು ಗೊಬ್ಬರಗಳನ್ನು ಮತ್ತಿನ್ನು ಏನು ಒಂದು ಸವಲತ್ತುಗಳಿದೆ, ಸರ್ಕಾರದಿಂದ ಏನು ಸವಲತ್ತುಗಳು ಸಿಗ್ತಾ ಇದೆ ಆ ಒಂದು ಸವಲತ್ತುಗಳನ್ನು ನೀವು ಪಡೆದುಕೊಳ್ಬೇಕು ಹೇಳಿ ನಮಗೆ ಬಂದು ಮಾಹಿತಿ ಕೊಟ್ಟು ಅದರ ಪ್ರಯೋಜನವನ್ನು ಪಡೆದುಕೊಳ್ಳಲಿಕ್ಕೆ ತುಂಬಾ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದರಿಂದ ನಾವು ಹೆಚ್ಚಿನದಾದಂತಹ ಇಳುವರಿಯನ್ನು ಬೆಳೆಯನ್ನು ಬೆಳೀಲಿಕ್ಕೆ ತುಂಬಾ ಮತ್ತೆ ಅನುಕೂಲ ಆಗಬಹುದು. ಸರ್ ನಾನು ಹೋದ್ರ ಬೆಳಗ್ಗೆ ಕಲ್ಲಂಗಡಿ ಅದರಲ್ಲಿ 1.5 ಲೋಡ್ ಹಾಳಾಗೋಯ್ತಲ್ಲ ಸರ್, ಅಲ್ಲಿ ತಕೊಂಡು ಹೋಗಿದ್ದು ನನಗೆ 1,000 ರೂಪಾಯಿಂದ ದುಡ್ಡು. 1 ರೂಪಾಯಿ ಕೆಜಿಯಲ್ಲಿ ನನ್ನ ಕಲ್ಲಂಗಡಿ ಕೊಟ್ಟಿತ್ತು, ಅದು ಭಾಳಷ್ಟು ತುಂಬಿಲ್ಲ, ಒಂದೇ ರಿಕ್ಷನ್ನು ತುಂಬಿದ್ರಷ್ಟೇ. 1,000 ರೂಪಾಯಿ ಕೊಟ್ಟಿದೆ. 1,000 ರೂಪಾಯಿ ಸಿಕ್ಕರೆ ಸಾಕು ಸರ್, ನಾನು 30,000 ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೆ. 30,000 ರೂಪಾಯಿನಲ್ಲಿ 1,000 ರೂಪಾಯಿ ಸಿಕ್ಕಿದ್ರೆ ಏನು ಲಾಭ ಸಿಗ್ತಾಯಿದೆ ಸರ್, ಎಷ್ಟು ಲಾಸ್ ಆಗಿರ್ಬೇಡ ಸರ್. ಆ ಥರ ಲಾಸ್ ಆಗ್ತಾ ಇದೆ ಮತ್ತೆ ನಮ್ಗೆ ಎಲ್ಲ ರೈತರದ್ದು ಹಾಗಾಯ್ತು. ಯಾಕಂದ್ರೆ ಅದು ಹೋದ್ರೆ ಲಾಕ್ಡೌನ್ ಅಂತ ಬಂತಲ್ಲ ಸರ್, ಹಾಗಾಗಿ ಎಲ್ಲೂ ತಕೊಂಡು ಹೋಗುವಾಗ ಆಗಲಿಲ್ಲ. ಮತ್ತೆ ಅಷ್ಟೇ ಬೇಗ ನಂತರ ಮಳೆನೂ ಹಾನಿ ಮಾಡ್ಬಿಡ್ತು, ಜಾಸ್ತಿ ಟೈಮು ಸಿಗ್ತಾಯಿತ್ತು. ಅಂದ್ರೆ ಈ ಸಲ ನಾನು ಮತ್ತೆ ಟೈಮ್ ಸಿಗುವುದಿಲ್ಲ ಅಂತಾನೆ ಮಗ್ಗೆಕಾಯಿ ಇದೆಯಲ್ಲ ಅದು ಹಾಕೊಂಡಿದ್ದೀನಿ. ಈಗ ಒಂದು 20-25 ಗಂಟೆ ಸುಮಾರಿದೆ. ಹೇಗನ್ಸುತ್ತೆ ಅಂದ್ರೆ ಈಗ ಮಾತ್ರ ಸಣ್ಣ ಇದೆ ಗಿಡ, ಸ್ವಲ್ಪ ಇನ್ನೊಂದು ನಂತರ ಅದಕ್ಕೆ ಸಾವಯವ ಗೊಬ್ಬರ ಹಾಕಿ ಗುಡಿಸಿ ಒಂದು ಸ್ವಲ್ಪ ಸ್ವಲ್ಪ ರಾಸಾಯನಿಕ ಗೊಬ್ಬರ ಹಾಕಬೇಕಂತ ಇದ್ದೀನಿ. ರಾಸಾಯನಿಕ ಹಾಕಿದ್ರೆ ನಮಗೆ ಇದು ಅಷ್ಟಿದ್ದಾಗುವುದಿಲ್ಲ, ನೋಡಬೇಕು. ರಾಸಾಯನಿಕ ಹಾಕೋದು ಗ್ಯಾರಂಟಿ ಇಲ್ಲ ನಾನು, ಯಾಕಂದರೆ ಸಾವಯವ ಗೊಬ್ಬರದಿಂದನೇ ಮಾಡಬೇಕಂತ ಮಾಡಿದ್ದೀನಿ. ಇವಾಗ ಬೆಳೆ ಬೆಳೆಯೋದಕ್ಕಿಂತ ಆವಾಗ ಬೆಳೆ ಬೆಳೆಯುವುದು ಒಂಥರ ಖುಷಿ ಆಗಿರ್ತಿತ್ತು. ಅಂದ್ರೆ ಉಷ್ಟಿಗೆ ಹೋಗಿ ಬೆಳೆ ಬೆಳೆಯೋದ್ರಿಂದ ಮನಸ್ಸಿಗೆ ಒಂಥರ ರೀತಿ ನಮ್ಮ ಇಳುವರಿ ಕೂಡ ಕಡಿಮೆ ಇದ್ರು ಕೂಡ ಒಂಥರ ಖುಷಿ ಆಗ್ತಿತ್ತು. ಯಾವುದೇ ಒಂದಿದ್ದಾದ್ರೂ ಕೂಡ ನಾವು ಮಾಡುವಂಥದ್ದು ಒಟ್ಟಿಗೆ ಹೋಗಿ ಎಲ್ಲರೂ ಒಟ್ಟಿಗೆ ಬಂದುಕೊಂಡು ಅಲ್ಲಿ ಯಾವ ಬೆಳೆ ಬೆಳಿಬೇಕಾದ್ರೆ ತಿನ್ನಬೇಕಾದ್ರೆ ಅಥವಾ ಕೀಳಬೇಕಾದ್ರೆ ಒಟ್ಟಿಗೆ ಮಾಡ್ತಿದ್ವಿ. ಒಂಥರ ಖುಷಿ ಆಗ್ತದೆ. ಮಕ್ಕಳೆಲ್ಲ ಹೋಗಿ ಕುಳಿತುಕೊಳ್ಳೋದು, ಅಲ್ಲಿಗೆ ನಮ್ಮ ಹೀಗೆ ಕಷ್ಟ ಸುಖ ಮಾತಾಡಿಕೊಳ್ಳುವುದು ಹೀಗೆ ಎಲ್ಲ ಇರ್ತಿದ್ದು. ಆದರೆ ಈಗೆಲ್ಲ ನಾವು ಬೇರೆ ಬೇರೆ ಇರೋದ್ರಿಂದ ಅದು ಸ್ವಲ್ಪ ನಮಗೆ ಎಷ್ಟೇ ಬೆಳೆ ಮಾಡಿದ್ರೂ ಕೂಡ ಅದು ಸ್ವಲ್ಪ ನಮಗೆ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಸರ್, ನಾವು ಈಗ ಸಾವಯವ ಗೊಬ್ಬರ ಹಾಕ್ತೀವಲ್ಲ ಅದೇ ಒಳ್ಳೆಯ ಆಗ್ತದೆ. ಈ ರಾಸಾಯನಿಕ ಗೊಬ್ಬರ ಅಂತಿದ್ದಲ್ಲ ಅದು ನಮ್ಮ ಈ ಗದ್ದೆ ಭೂಮಿದ ಮಣ್ಣನ್ನು ಸುಟ್ಟಿ ನಮಗೆ ಸರಿಯಾಗಿ ಇಳುವರಿ ಬರ್ತಾ ಇಲ್ಲ ಹಂಗೆ ಕಾಣಿಸ್ತಾ ಇದೆ ನಿಮಗೆ. ಯಾಕಂದರೆ ರಾಸಾಯನಿಕ ಗೊಬ್ಬರ ಆಗ ಮಾಡಿದೆ ಅವಾಗ ಮೊದಲೇ ನಾವು ಬೆಳಗಂಡೆ ಮಾಡ್ತಿದ್ವಿ ನೋಡಿ, ಗಡ್ಡೆ ಬೆಳಗಂಡೆ ಚಲೋ ಇಳುವರಿ ಬರ್ತಿತ್ತು ಬೆಳಗಂಡೆ ಆದರೂ. ಈಗ ಒಂದು ಅದು ಇಳುವರಿ ಬಂದರೂ ಕೂಡ ಆ ಕೆಪ್ಪೆ ತಿನ್ನೋದ ಥರ ಕೈಯ ಕೈಯ ಹೊಡಿತಿದ್ ನೋಡಿ, ಅದು ಜಾಸ್ತಿ ಆಗ್ತಾ ಇದೆ ಈಗ ಈ ರಾಸಾಯನಿಕ ಗೊಬ್ಬರದಿಂದನೇ. ಈ ಸಾವಯವ ಗೊಬ್ಬರ ಹಾಕಿದ್ದಾವಾಗ ಅಷ್ಟಿದ್ದಾಗುದಿಲ್ಲ ಇತ್ತು, ಈ ಇಳುವರಿ ಜಾಸ್ತಿ ಬರುವುದಿಲ್ಲ ಅಂತ ರಾಸಾಯನಿಕ ಗೊಬ್ಬರ ಹಾಕಿ ಒಂಥರ ಕಜ್ಜಿ ಕಜ್ಜಿ ನಮ್ಮನಿದು ಅದು ಜಾಸ್ತಿ ಆಗ್ತದೆ. ಈಗ ಬದುಕನ್ನು ಕಟ್ಕೊಳ್ಳಿಕ್ಕೆ ಮಾಡುವಂಥ ಕೆಲಸಗಳಿವೆ. ನಮ್ಮ ಬದುಕು ಸ್ವಲ್ಪ ಹಸನಾಗಬೇಕು, ಎಲ್ಲರೂ ಹೊಟ್ಟೆ ತುಂಬಬೇಕು, ಬಟ್ಟೆ ಸರಿ ಹಸಬೇಕು, ಹಬ್ಬ ಹರಿದಿನ ಕರೆಕ್ಟಾಗಿ ಆಗಬೇಕು, ಮಕ್ಕಳು ವಿದ್ಯಾಭ್ಯಾಸ ಸಿಗಬೇಕು, ಅವ್ರಿಗೆ ಬೇಕಾದಂತ ಬಟ್ಟೆ ಯೂನಿಫಾರ್ಮು ಅವ್ರ ಖರ್ಚು ವೆಚ್ಚ ಇವೆಲ್ಲನೂ ನಿಭಾಯಿಸಬೇಕು. ಬೆಳೆಯೋದ್ರಿಂದ ಬೇಸಾಯ ಪದ್ಧತಿಯನ್ನು ಮಾಡ್ಕೊಂಡಿದ್ರಿಂದ ನಮಗೆ ಆಗೋದಿಲ್ಲ. ನಾವು ಬೇರೆ ನಮ್ಮ ಕೆಲಸನೂ ಮಾಡಿಟ್ಟುಕೊಂಡು ನಮ್ಮ ಮನೆ ಕೆಲಸನೂ ಮಾಡಿಟ್ಟುಕೊಂಡು ಬೇರೆ ಎಲ್ಲರೂ ಆಳಿಗೆ ಹೋಗ್ತಿದ್ವಿ ಕೆಲಸ ಮಾಡಿಕೊಂಡು ಬರೋದು. ಇದರಿಂದ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಿಂಗೆ ಅನುಕೂಲ ಆಗ್ತಿತ್ತು. ನಮಗೆ ಬೆಳೆ ಬೆಳೆದ್ರಿಂದ ನಮಗೆ ಅಷ್ಟೊಂದು ಹಣ ಸಾಕಾಗೋದಿಲ್ಲ ಇತ್ತು ನಮ್ಮ ಮಕ್ಕಳು ಓದಿಸೋದು ಬರೆಸೋದು ಅಂದರೆ. ಇನ್ನೇನಾದರೂ ಕೆಲಸಕ್ಕೆ ಹೋಗಿ ಅಲ್ಲಿ ಕೂಲಿ ಕೆಲಸ ಮಾಡಿ ತಂದೆ ಮಕ್ಕಳಿಗೆ ಮಾಡೋದ್ರಿಂದ ಅದರಿಂದ ತುಂಬಾ ಅನುಕೂಲ ಆಗ್ತಿತ್ತು ನಮಗೆ. ಸ್ವಲ್ಪ ನಾವು ಈಗ ಬೇರೆ ಕೆಲಸಕ್ಕೆ ಹೋಗ್ತೀವಿ ಸರ್, ಯಾಕಂದ್ರೆ ಈಗ ನಾವು ನಮ್ಮ ಕೆಲಸ ಮಾಡಿಕೊಂಡು ಈಗ ನಂತರ ಶೇಂಗಾ ಹಾಕದ್ಮೇಲೆ ನಮ್ಗೆ ಏನು ಕೆಲಸ ಇರೋದಿಲ್ಲ. ಅಂದ್ರೆ ಅದಕ್ಕೆ ಬಾಡು ಟೈಮಿಗೆ ಅಷ್ಟೇ ನೀರು ಹಾಕ್ತಿವಿ ನಾವು. ಆದ್ರೆ ಚಿಮಣೆ ಇದ್ರಲ್ಲಿ ನಮ್ಗೆ ಆಗುದಿಲ್ಲ, ಯಾಕಂದ್ರೆ ಕೆರೆಸನ್ ಇದಕ್ಕೆ ರೇಟ್ ಎಲ್ಲೂ ಸಿಗುವುದಿಲ್ಲ. ರೇಷನ್ ದಲ್ಲಿ ಹೋದ್ರೆ ಕೆರೆಸನ್ ಇಲ್ಲ ಅಂತಾರೆ. ಈ ಮೂರು ಬಾರಿ ಕೆರೆಸನ್ ನಮ್ಗೆ ಸಿಗ್ಲಿಲ್ಲ, ಪೆಟ್ರೋಲ್ ತಂದು ನಾವು ಕೆರೆಸನ್ ಉರಿಸಿ ನೀರು ಹಾಕಾಗಿದೆ ಸರ್. ಅದು ಲಾಸ್ ಬಿಡ್ತದೆ ಸರ್. ಮತ್ತೆ ಅದು ನಾವು ಈಗ ನಂದಂತೂ ಸ್ವಂತ ಪಂಪ್ ಇದೆ ಸರ್. ಈಗ ಇನ್ನೊಬ್ರಿದ್ದವರು ಅವ್ರದ್ದು ಪಂಪ್ ಇಲ್ಲ ಏನಿಲ್ಲ, ಗದ್ದೆ ಒಂದಿಷ್ಟು ಮಾಡ್ಕೊಂಡಿದ್ದಾರೆ, ಬೇರೆಯವ್ರ ಪಂಪ್ ತಗೊಂಡು ಬಾಡಿಗೆ ನೀರು ಹಾಕ ಅಲ್ಲಿ ಬಾಡಿಗೆ ನೀರು ಹಾಕೋಕ್ ಹೋದ್ರೆ ಒಂದು ತಾಸಿಗೆ 750 ರೂಪಾಯಿ ಅಂದ್ರೆ ಅಲ್ಲಿ ಇಲ್ಲ ಹಾಕು ಅಂದ್ರು ಯಾ ಅವ್ರದ್ದು ಒಂದು 10 ಗಂಟೆಗೆ ಹಾಕ್ಬೇಕಂದ್ರೆ ಒಂದು 3-4 ತಾಸು ಅಂದ್ರೆ ಎಷ್ಟಾಯ್ತು ಸರ್ ಅವ್ರಿಗೆ? 1,000 ರೂಪಾಯಿ ಒಂದು ಬಾರಿ ಹಾಕ್ಬೇಕಂದ್ರೆ 1,000 ರೂಪಾಯಿ ಅಂದ್ರೆ ಅವನಿಗೆ 10 ಬಾರಿ ಹಾಕ್ಬೇಕಂದ್ರೆ ಎಷ್ಟಾಗ್ತಾಳಿ? 10,000 10,000 ಅಲ್ಲಿ ಕೊಟ್ರೆ ಅವನಿಗೆ ಏನ್ ಸಿಗ್ತದೆ ಸರ್ ಅವ್ರ ಕಡೆಗೆ? ಮಾಡಿದ್ರೆ ಸಿಗ್ತದೆ ಅಂದ್ರೆ ಸ್ವಂತ ಪಂಪು ಅದು ಇದು ಎಲ್ಲ ಇದ್ರೆ. ಆದ್ರೂ ಅಷ್ಟೇನೆ, ಈಗ ಇಳುವರಿನೂ ಜಾಸ್ತಿ ಬರ್ಬೇಕಲ್ಲ ಸರ್, ನಾವು ಹಿಂಗೆ ಮಾಡಿದ್ರು ಇಳುವರಿ ಜಾಸ್ತಿ ಬರ್ಬೇಕು ಅದಕ್ಕೆ. ಇವಾಗ ನಮ್ದು ಬೆಳೆ ಅಷ್ಟೇ ಅಲ್ಲ, ಇದರ ನಂತರದಲ್ಲಿ ಬೇರೆ ಉದ್ಯೋಗಿಗಳಲ್ಲಿ ಕೋಳಿ ಸಾಕಲು ಮಾಡುವುದು ಮತ್ತು ಜೇನು ಸಾಕಾಣಿಕೆ ಮಾಡುವುದು, ದನಗಳು ಕಟ್ಟಿಕೊಂಡು ಹಾಲು ಕರ್ಕೊಂಡು ಅದರಿಂದ ಸಾಕಾಣಿಕೆ ಮಾಡೋದು, ಅದರಿಂದ ಬೇರೆ ಬೇರೆ ಆದಾಯವನ್ನ ಸಂಗ್ರಹ ಮಾಡುವುದು, ಇದರಿಂದ ಬೇರೆ ಯಾವ್ದಾದ್ರು ಮಾಡ್ಕೊಂಡ್ರಿಂದ ನಮಗೆ ತುಂಬಾ ಅನುಕೂಲ ಆಗ್ತದೆ. ಆರ್ಥಿಕವಾಗಿ ನಮಗೆ ದುಡಿಮೆ ಹೆಚ್ಚಾಗ್ತದೆ. ಆಕಳಿದೆ ನಂದು, ನಾನು ಹಾಲು ಇಳುವರಿ ತೆಗಿತಿದ್ದೀನಿ. ಡೈಲಿ 1 ಲೀಟ್ರು, ಬೆಳಿಗ್ಗೆ 1 ಲೀಟ್ರು, ಸಂಜೆ 1-2 ಲೀಟ್ರು ಹೀಗೆ ತೆಗೆದು ಎಲ್ಲ ಮಾಡಿ ಕೊಡ್ತಾ ಇದ್ದೀನಿ ಸರ್. ಆದ್ರೆ ಟೈಮ್ ಇದೆ ಸರ್, ನಾನೊಂದು 7:30-8 ಗಂಟೆಗೆ ಹೋದ್ರೆ 9 ಗಂಟೆ ಅದು ಮುಗಿದು ಬಿಡ್ತದೆ. ಒಳ್ಳೇದು. ಮಾಣೇಶ್ವರ್ ನಾಗೇಶ್ ಗೌಡ ಹಾಗೂ ದೇವು ಶಿವಗೌಡ ಇಬ್ರು ನಿಮ್ಮ ಕೃಷಿಯಲ್ಲಿ ಅನುಭವಗಳನ್ನು ಹಂಚಿಕೊಂಡ್ರಿ. ಕೃಷಿ ಬದುಕು ಒಂದು ಸ್ವಲ್ಪ ಕಷ್ಟನೇ, ಆದರೂ ಕೂಡ ಬೇರೆ ಬೇರೆ ರೀತಿಯಿಂದ ನಾವು ಮುಂದೆ ಬರಬಹುದು ಅಂತೇಳಿ ಆಶಾ ಭಾವನೆಯನ್ನು ವ್ಯಕ್ತಪಡಿಸಿದ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೃಷಿ ಅನುಭವಗಳ ಕುರಿತು ಕುಮಟಾ ತಾಲೂಕು ಬಾವಿಕೊಡ್ಲದ ಮಾಣೇಶ್ವರ್ ನಾಗೇಶ್ ಗೌಡ ಹಾಗೂ ದೇವು ಶಿವಗೌಡ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಸರ್ಪಂಚೋ ಕೆ ಲಿಯೇ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ. ದೂಸರೆ ರಾಜ್ಯೋ ಔರ್ ಶಹರೋ ಸೇ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ. ಉನ್ಕೋ COVID-19 ಸೇ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೆ. ಕ್ವಾರಂಟೀನ್ ಕರ್ನೆ ಸೇ ಪಹಲೆ ಉನ್ಹೆ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೇ ಹೈ.

ಬರತೋ ಏ